ಒಳನಾಡಿನ ಕೆಲವೆಡೆ ಅಲ್ಲಲ್ಲಿ ಮಳೆಯಾಗಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ನಿರ್ದೇಶಕರಾದ ಡಾ ಸಿಎಸ್ ಪಾಟೀಲ್ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಕೆಲವೆಡೆ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. ಅಕ್ಟೋಬರ್ 8ಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಮಡಿಕೇರಿ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆ ನಂತರ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರು ಮಳೆ ನಂತರ ಕರಿಮೆಣಸು ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು. ನಮಸ್ಕಾರ. ಈ ಮಾನ್ಸೂನ್ ಮಳೆ ನಂತರ ನಾವು ಕರಿಮೆಣಸು ಬೆಳೆಯಲ್ಲಿ ಏನೇನೆಲ್ಲ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಈಗ ಕರಿಮೆಣಸು ಅಂತ ತಗೊಂಡ್ರೆ ಈ ವರ್ಷದ ಪರಿಸ್ಥಿತಿಯನ್ನು ತಗೊಂಡು ನೋಡಿದರೆ ಬೇಗ ಮಳೆ ಶುರುವಾಯಿತು, ಮತ್ತೆ ತಕ್ಷಣ ಜಾಸ್ತಿನೂ ಆಗ್ಬಿಡ್ತು. ಹೌದು, ಹೆಚ್ಚು ಮಳೆ ಆಗಿದೆ. ಅದರಿಂದ ಯಾರು ಮಾರ್ಚ್ ಏಪ್ರಿಲ್ನಲ್ಲಿ ನೀರು ಕೊಟ್ಟು ನೆರಳನ್ನು ತೆಗೆದಿದ್ರು ಅವ್ರ ತೋಟಗಳಲ್ಲಿ ಉತ್ತಮವಾದ ಮೆಣಸು ಕಾಣ್ತಾ ಇದೆ. ಯಾರು ಮಾರ್ಚ್ ಏಪ್ರಿಲ್ನಲ್ಲಿ ನೆರಳನ್ನು ತೆಗೆದಿಲ್ಲ, ಮಳೆನೂ ಬಂತು ಅಂತ ಹೇಳಿ ನೀರು ಕೊಡಲಿಲ್ಲ, ಅಂಥ ತೋಟಗಳಲ್ಲಿ ಕೊತ್ತು ಬರೋದು ನಿಧಾನ ಆಗಿ ದಾಟಕಾಳಾಗಿದೆ. ಮತ್ತು ಕೆಲವು ತೋಟಗಳಲ್ಲಿ ಕೊಳೆ ರೋಗ ತುಂಬ ಕಾಣಿಸ್ತಾ ಇದೆ. ನಾನು ಸೋಮವಾರಪೇಟೆ ಕಡೆ ಹೋದಾಗ ಸುಮಾರು ತೋಟಗಳಲ್ಲಿ ಕೊಳೆ ಜಾಸ್ತಿ ಕಂಡು ಬಂದಿದೆ. ಒಂದು ಮಳೆ ಬಿಡಲೇ ಇಲ್ಲ, ಅದಕ್ಕೆ ಅವರು ಬೋಡೋ ದ್ರಾವಣವನ್ನು ಹೊಡಿಲಿಕ್ಕೆ ಆಗದೆ ಇರ್ಬೋದು. ಕೆಲವು ಒಡೆದಂಥ ತೋಟಗಳನ್ನು ನಾವು ರೋಗವನ್ನು ನೋಡ್ತಾ ಇದ್ದೇವೆ. ಸೊ ಈ ವರ್ಷ 2 ಅಥವಾ 3 ಸಾರಿ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡೋ ಪರಿಸ್ಥಿತಿ ಇತ್ತು, ಅದರಿಂದ ಕೊಳೆ ರೋಗ ಕಾಣ್ತಾ ಇದೆ. ಸೊ ಒಂದು ಕೊತ್ತು ತುಂಬ ಜಾಸ್ತಿ ಏನು ಬಂದಿಲ್ಲ, ಮೀಡಿಯಂ ಕೊತ್ತಿದೆ. ನಾಡು ನೋಡಿದಂಥ ಕೆಲವು ತೋಟಗಳಲ್ಲಿ ಯಾರು ಮಾರ್ಚಲ್ಲಿ ನೆರಳು ತೆಗೆದಿದ್ರು ನೀರನ್ನು ಕೊಟ್ಟರು ಆ ತೋಟಗಳಲ್ಲಿ ಉತ್ತಮವಾದ ಫಸಲನ್ನು ನೋಡಿದ್ದೇವೆ. ಸೊ ಒಂದೇ ತೋಟದಲ್ಲಿ ನೋಡಿದಾಗಲೂ ಸುದ ಏಪ್ರಿಲ್ ಮೇನಲ್ಲಿ ನೆರಳು ತೆಗೆದ್ರಲ್ಲಿ ಕಡಿಮೆ ಇದೆ. ಮಾರ್ಚಲ್ಲಿ ನೆರಳು ತೆಗೆದಂಥ ತೋಟ ನೀರು ಕೊಟ್ಟಂಥ ತೋಟದಲ್ಲಿ ಒಂದು 10-15 ಎಕರೆಯಲ್ಲಿ ಉತ್ತಮವಾದ ಫಸಲು ಬಂದಿದೆ. ಅಂದರೆ ಫಸಲು ಬರಲಿಕ್ಕೆ ಚಾನ್ಸಸ್ ಇತ್ತು, ಅದು ಬೇಗ ಮಾಡಬೇಕಿತ್ತು. ಬಟ್ ಆಮೇಲೆ ಮಾಡೋಣ ಅಂತ ನಾವು ಆದಮೇಲೆ ಮಳೆ ಮೇನಲ್ಲಿ ಮಳೆನೂ ಶುರು ಆಗಿಬಿಡ್ತು. ಮಳೆ ಶುರು ಆದಮೇಲೆ ಮಾಡಲಿಕ್ಕೂ ಆಗಿಲ್ಲ, ಬಿಡುವೆ ಸಿಗಲಿಲ್ಲ. ಅದರಿಂದ ಅದರ್ವೈಸ್ ಮೆಣಸು ಚೆನ್ನಾಗಿ ಬರ್ತಾ ಇದೆ, ನೆಟ್ಟ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ, ಬೆಳೀತಾ ಇದ್ದಾವೆ. ಮಳೆ ಇನ್ನೇನು ಇನ್ನು ಮುಂದೆ ಕಡಿಮೆ ಆಗ್ಬೋದು. ಸೊ ಅದರಿಂದ ನಾವು ಈಗಾದರೂ ನಮ್ಮ ಬೆಳೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ, ನೋಡ್ಕೊಬೇಕಾಗತ್ತೆ. ಈ ಮಳೆ ನಂತರ ನಾವೇನೇನು ಕೆಲಸ ಅಂದರೆ ಬಿಸಿಲು ಬರುತ್ತೆ, ಕ್ರಮಗಳು ಏನೇನು ಕೈಗೊಳ್ಳಬೇಕು ಅಂತ ಹೇಳಿದರೆ, ಗಿಡಗಳಿಗೆ ಕರಿಮೆಣಸಿನಲ್ಲಿ ಬುಡವನ್ನು ಏನಾದರೂ ತುಂಬ ಜಾಸ್ತಿ ಸತ್ಯ ಎಲ್ಲ ಬಿದ್ದಿದ್ರೆ ಅದನ್ನು ತೆಗೆದು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿಕೊಂಡು ಅಂದರೆ ಎಲೆಗಳು ಅವೆಲ್ಲ ಬಿದ್ದಿದ್ರೆ ಸ್ವಚ್ಛ ಮಾಡಿಕೊಂಡು ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ನಾರ್ಮಲಿ ನಾವೇನು ಹೇಳ್ತೇವೆ ಅಂದರೆ ಒಂದು 2 ಬ್ಯಾಗ್ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟು, 2 ಬ್ಯಾಗು ಸಿಂಗಲ್ ಸೂಪರ್ ಫಾಸ್ಫೇಟು ಅಥವಾ 1 ಬ್ಯಾಗು ರಾಕ್ ಫಾಸ್ಫೇಟು ಅಥವಾ 1 ಬ್ಯಾಗು ಡಿ ಎ ಪಿ, 2 ಬ್ಯಾಗು ಎಮ್ ಒ ಪಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ 150-250 ಗ್ರಾಮು ಸಿಗುವಷ್ಟು ಗೊಬ್ಬರವನ್ನು ಒಂದೇ ಕಡೆ ಹಾಕ್ಬಾರ್ದು, ಚೆನ್ನಾಗಿ ಚೆಲ್ಲಬೇಕು, ಬುಡದ ಸುತ್ತ ಚೆಲ್ಲಬೇಕಾಗತ್ತೆ, ಮಾಡಬೇಕಾಗತ್ತೆ. ಸೊ ಇದು ಮಳೆ ಇನ್ನೇನು ಒಂದು 15 ದಿನದಲ್ಲಿ ಕಡಿಮೆ ಆಗುತ್ತೆ, ಅದನ್ನು ಮಾಡ್ಕೊಬೇಕು. ಮಳೆ ಕಡಿಮೆ ಆದಾಗ ಗೊಬ್ಬರ ಕೊಡೋದು ಬಹಳ ಬಹಳ ಮುಖ್ಯ. ಮಳೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಕೊಡಬಾರ್ದು, ಒಂದು ಸ್ವಲ್ಪ ಲಾಸ್ ಆಗುತ್ತೆ, ಅದರಿಂದ ಮಳೆ ಒಂದು ಸ್ವಲ್ಪ ಕಡಿಮೆ ಆದ್ಮೇಲೆ ಕೊಡೋದು ಒಳ್ಳೇದು. ಸೊ ಅಥವಾ ಗಿಡಗಳು ಹಳದಿ ಆಗ್ಲಿಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳಿದರೆ ಅವಾಗ ನೀವು ಬೋಡೋ ದ್ರಾವಣವನ್ನು ಹೊಡಿಬೇಕಾಗುತ್ತೆ. ಸೆಪ್ಟೆಂಬರ್ನಲ್ಲಿ ನಾವು ಒಂದು ಬೋಡೋ ದ್ರಾವಣಕ್ಕೆ ಸಿಂಪಡಣೆ ಮಾಡಬೇಕಾಗುತ್ತೆ. ಎಷ್ಟು ಶೇಕಡ ಎಷ್ಟು ದ್ರಾವಣ? ಶೇಕಡ 1 ಬೋಡೋ ದ್ರಾವಣವನ್ನು 2 ಕೆಜಿ ಕಾಪರ್ ಸಲ್ಫೇಟು, 2 ಕೆಜಿ ಸುಣ್ಣ. ಇತ್ತೀಚೆಗೆ ಸುಣ್ಣದ ಕ್ವಾಲಿಟಿ ಹೈಟೇಟೆಡ್ ಲೈಮಲ್ಲಿ ಸಿಗ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿ ಬೇಕಾದ್ರೆ ಹೊಡಿಬೋದು, ಅಂದರೆ ನೋಡ್ಕೊಂಡು ಮಾಡಬೇಕು. ಅಂದರೆ ನೀವು ಹೇಳ್ತಾ ಇರೋದು ಲೆಕ್ಕ ಬ್ಯಾರಲ್ಗೆ, ಇದು ಒಂದು ಬ್ಯಾರಲ್ಗೆ 200 ಲೀಟರ್ ನೀರಿಗೆ 2 ಕೆಜಿ ಮೈಲು ತೂತ, 2 ಕಿಲೋಗ್ರಾಮ್ ಸ್ಪ್ರೇ ಲೈಮು. ಸೊ ಆ ಸುಣ್ಣವನ್ನು ಹಾಕ್ಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತು ಬುಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂದರೆ 0.2% ಅಂತೇವೆ, ಶೇಕಡ 0.2 ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಬೇಕು, ಅಂದರೆ ಬುಡಕ್ಕೆ ಸುರಿಬೇಕಾಗತ್ತೆ. ಅಂದರೆ 1/2 ಕೆಜಿ ಕಾಪರ್ ಸಲ್ಫೇಟು ಅನ್ನು ನೀವು 200 ಲೀಟರ್ನಲ್ಲಿ ಕಲಗಿಸಿ 5-10 ಲೀಟರ್ ಅಷ್ಟನ್ನು ಚೆನ್ನಾಗಿರೋ ಗಿಡಕ್ಕೂ ಕೊಡಬೇಕು, ಅಳದೇ ಇರೋ ಗಿಡಕ್ಕೂ ಕೊಡಬೇಕು, ತೋಯಿಸಬೇಕಾಗತ್ತೆ. ತೋಯಿಸಬೇಕಾಗತ್ತೆ, ಆವಾಗ ಬೇರಿಗೆ ಕೊಳೆ ಬರದಂಗೆ ಸ್ವಲ್ಪ ದಿನ ತಡ್ಕೊಳ್ಳುತ್ತೆ. ಸೊ ಅದರಿಂದ 2 ಬಹಳ ಮುಖ್ಯವಾದ ಕೆಲಸ ಈಗ ಕರಿಮೆಣಸಿನಲ್ಲಿ ಮಾಡಬೇಕಾದ್ರೆ. ಸೊ 3ನೇ ಇಂಪಾರ್ಟೆಂಟ್ ಕೆಲಸ ಅಂದರೆ ಅಲ್ಲಿ ಏನಾದರೂ ರನ್ನರ್ಸ್ ಎಲ್ಲ ತುಂಬ ಬಂದಿದ್ರೆ ಅದನ್ನು ಎತ್ತಿ ಕಟ್ಕೋಬೇಕಾಗುತ್ತೆ. ಮರಕ್ಕೆ ಕಟ್ಬೋದು ಅಥವಾ ಸುತ್ತಿ ಇಡ್ಬೋದು, ಸುತ್ತಬಹುದು. ಒಂದು ಕಡ್ಡಿ ನೆಟ್ಬಿಟ್ಟು ಒಂದು ವಿಶೇಷ ಕಡ್ಡಿ ಅದಕ್ಕೆ ಕಟ್ಟಿ ಇಟ್ಕೊಂಡ್ರೆ ತಾವು ಯೂಸ್ ಮಾಡ್ಕೊಬೋದು. ಸೊ ಅದು ಕಾಯಿಲಿಂಗ್ ಅಂತವೆ. ಸೊ ಕಾಯಿಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನರ್ಸರಿಗೆ ಬೇಕಿದ್ರೆ ಮುಂದೆ ಯೂಸ್ ಮಾಡ್ಕೊಬೋದು. ಅದನ್ನು ಬಹಳ ಮುಖ್ಯ ಆಗುತ್ತೆ, ಯಾಕೆಂದ್ರೆ ಬರೋ ವರ್ಷಕ್ಕೆ ನಿಮಗೆ ರನ್ನರ್ಸ್ ಬೇಕು ಅಂತ ಹೇಳಿದ್ರೆ, ಸೊ ಚೆನ್ನಾಗಿರೋ ತೋಟಗಳಲ್ಲಿ ರನ್ನರ್ಸ್ ಅನ್ನು ಇಟ್ಕೊಂಡಿದ್ರೆ ಒಳ್ಳೇದು. ಸೊ ಇದು ಬಹಳ ಮುಖ್ಯವಾದ ಕೆಲಸ. ಅನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಮಣ್ಣನ್ನು ಕೊಡಬೇಕಾಗತ್ತೆ ಬುಡಕ್ಕೆ. ತೆಗೆದಿರ್ತೇವೆ, ಸ್ವಲ್ಪ ಬಿಸಿಲು ಬರುತ್ತೆ, ಗೊಬ್ಬರ ಎಲ್ಲ ಕೊಡ್ತೇವೆ, ಅನಂತರ ಅದನ್ನ ಮಲ್ಚ್ ಮಾಡಬೇಕು ತಿರ್ಗಾ. ಅಂದರೆ ಮಳೆ ಕಡಿಮೆ ಆದಮೇಲೆ ಅದೆಲ್ಲ ಒಣಗಿದ ಮೇಲೆ ಮಲ್ಚ್ ಮಾಡಬೇಕು, ಮತ್ತೆ ಅದ್ರ ಮೇಲೆ ಕಾಂಪೋಸ್ಟ್ ಅನ್ನು ಕೊಡಬೇಕು. ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಒಂದು 5 ಕೆಜಿಯಿಂದ 10 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ಅದ್ರ ಮೇಲೆ ಮಲ್ಚನ್ನು ಹಾಕಿ, ಸೊ ಮಲ್ಚನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಕೊಡಬೇಕು. ಆವಾಗ ಬರೋ ವರ್ಷಕ್ಕೆ ಆ ಗಿಡ ಹಳದಿ ಆಗಲ್ಲ. ಕಷ್ಟ ಮಾಡೋದು ಪ್ರತಿಯೊಬ್ಬ ರೈತರು ಇದನ್ನು ಮೋಸ್ಟ್ಲಿ ಸೆಪ್ಟೆಂಬರ್ ನಂತರ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ತಮ್ಮ ತೋಟಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದರೆ ತೋಟಗಳ ನಿರ್ವಹಣೆ ಚೆನ್ನಾಗಾಗುತ್ತೆ. ಸೊ ಮಲ್ಚ್ ಮಾಡಿ ಮಣ್ಣನ್ನು ಒಂದು ಅರ್ಥಿಂಗಪ್ಪನ್ನು ಮಾಡಿಬಿಟ್ರೆ ಅಥವಾ ಅರ್ಥಿಂಗಪ್ ಮಾಡಿ ಅದ್ರ ಮೇಲೆ ಮಲ್ಚ್ ಹಾಕಿಬಿಟ್ರೆ ಸೊ ತೋಟ ನೀಟಾಗಿರುತ್ತೆ. ಸೊ ಅನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಕೊತ್ತುಗಳು ಕಾಯಿಗಳು ದಪ್ಪ ಆಗ್ತಾ ಇದೆ, ದಿ ಪೋಲಿಯೋ ನ್ಯೂಟ್ರಿಷನ್ ಎಲೆಗಳಿಗೆ ಪೋಲಿಯೋ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಯಾವ್ಯಾವ ಲಘು ಪೋಷಕಾಂಶಗಳು ಅಂತೀರಿ? ನಮ್ಮಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ISR ಪೇಪರ್ ಸ್ಪೆಷಲ್ ಅಂತ ಮಾಡಿದ್ದೇವೆ. ಅದರಲ್ಲಿ ಬೋರಾನ್ ಇದೆ, ಜಿಂಕ್ ಇದೆ, ಮಾಲಿಬ್ಡಿನಮ್ಮು, ಐರನ್ನು, ಇದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಅದನ್ನು ಪೇಪರ್ಗೋಸ್ಕರ ಮಾಡಿದ್ದಾರೆ, ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸುಮಾರು 10-15 ಕಂಪನಿಗಳು ಇದಾವೆ ಈಗ ಅದನ್ನು ಸಪ್ಲೈ ಮಾಡಲಿಕ್ಕೆ. ರೈತರು ಬೇಕಿದ್ದವರು ಫೋನ್ ಮಾಡಿ ಕೇಳಿಕೊಂಡು ಎಷ್ಟು ಪ್ರಮಾಣದಲ್ಲಿ ನೀರಿಗೆ ಬೆರೆಸ್ಕೋಬೇಕಾಗತ್ತೆ. ಅದು ಆಕ್ಚುಲಿ 5 ಗ್ರಾಮು 1 ಲೀಟರ್ಗೆ ಅಥವಾ 1 ಕೆಜಿ 1 ಬ್ಯಾರಲ್ಗೆ ಅದನ್ನು ತಗೊಂಡು ಅದ್ರ ಜೊತೆಗೆ ಪೊಟ್ಯಾಶ್ ಅಂಶ ಇರುವ ಗೊಬ್ಬರ 0060 ಅದು 50 ಆ ಥರದ್ದು ಪೊಟ್ಯಾಶಿಯಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಆಗ್ಬೋದು, ಸಲ್ಫೇಟ್ ಆಫ್ ಪೊಟ್ಯಾಶ್, ಸಲ್ಫೇಟ್ ಆಫ್ ಪೊಟ್ಯಾಶ್ ಆಗುತ್ತೆ. ಸೊ ಅದು 1 ಕೆಜಿ ಅದನ್ನು ಹಾಕಿದರೆ ಕಾಯಿಗಳು ತೂಕ ಜಾಸ್ತಿ ಬರುತ್ತೆ. ಅಂದರೆ ಮೆಣಸಿನ ತೂಕ ಬರಲಿಕ್ಕೆ ಪೊಟ್ಯಾಷನ್ನ ಕೊಡಬೇಕಾಗುತ್ತೆ. ಈ ಎರಡನ್ನ ಸಿಂಪಡಣೆ ಮಾಡ್ಬೋದು. ಇದು ಸಿಕ್ಕಲಿಲ್ಲ ಅಂತ ಹೇಳಿದರೆ ಏನು ಮಾರ್ಕೆಟಲ್ಲಿ ಯಾವುದು ಲಘು ಪೋಷಕಾಂಶಗಳು ಸಿಗುತ್ತೆ, ಮೈಕ್ರೋಫುಡ್ ಅಂತ ಸಿಗುತ್ತೆ, ಬಯೋ20 ಅಂತ ಸಿಗುತ್ತೆ, ಸುಮಾರು ಕಂಪನಿಗಳದ್ದು ಪ್ರಾಡಕ್ಟ್ ಇರುತ್ತೆ. ಅವ್ರು ಏನು ರೆಕಮೆಂಡ್ ಮಾಡಿರ್ತಾರೆ ಅದನ್ನು ಯೂಸ್ ಮಾಡಬೇಕು. ಒಂದು ಕೆ ಜಿ ಎಲ್ಲ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಅವೆಲ್ಲ EDTA ಬೇಸ್ಡ್ ಇರ್ತವೆ. ಒಂದು ಕಾಲು ಕೆ ಜಿ ಆ ಥರ ಯೂಸ್ ಮಾಡಬೇಕು ಒಂದು ಬ್ಯಾರಲ್ಗೆ. ಅದನ್ನು ನೋಡ್ಕೋಬೇಕು ಅವ್ರು ಬರೆದಿರ್ತಾರೆ. ಯಾಕೆ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು, ಯಾಕೆಂದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ, ಜಾಸ್ತಿ ಹಾಕಿದ್ರೆ ಎಲೆಗಳು ಮತ್ತು ಕೊತ್ತುಗಳು ಬಿದ್ದು ಹೋಗ್ತಾರೆ. ಮುಖ್ಯವಾಗಿ ಕೊತ್ತುಗಳಿಗೆ ಸಿಂಪಡಣೆ ಮಾಡಬೇಕಾಯ್ತು. ಹೌದು, ಕೊತ್ತು ಮತ್ತೆ ಎಲೆಗೆ ಸಿಂಪಡಣೆ ಮಾಡಿದ್ರೆ, ಎಲೆಗಳಿಗೂ ಸಿಂಪಡಣೆ ಮಾಡಿದ್ರೆ ಮೆಣಸಿನ ಇಳುವರಿ ನಾರ್ಮಲಿ ನಾವು ಯಾವಾಗ ಮಾಡ್ತೇವೆ ಅಂದ್ರೆ ಬಿಸಿಲೆಲ್ಲ ಚೆನ್ನಾಗಿದ್ದಾಗ ಅಕ್ಟೋಬರ್ ತಿಂಗಳಲ್ಲಿ ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಈಗ ಸೆಪ್ಟೆಂಬರ್ ಇಂದನೇ ಶುರು ಮಾಡ್ತಿದ್ದಾರೆ ಜನ. ಏನಾಗಿದೆ ಅಂತ ಹೇಳಿದ್ರೆ, ನಿಮ್ ಗಿಡ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಏನ್ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳ್ತಾರೆ. ಯಾವಾಗ ತಕ್ಷಣ ಬಿಸಿಲು ಬಂದ್ರೆ ಇಮಿಡಿಯೇಟ್ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಮಾಡಬಹುದು, ಗೊಬ್ಬರವನ್ನು ಕೊಡಬಹುದು, ಕಾಂಪೋಸ್ಟ್ ಕೊಡಬಹುದು. ಮತ್ತೆ ನಮ್ಮ ವ್ಯವಸ್ಥೆ ಮೇಲೆ ಹೋಗುತ್ತೆ, ಬಟ್ ಕೊಡ್ಬೇಕಾಗತ್ತೆ. ಮುಂದೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಮೆಣಸನ್ನ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕಂತ. ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನ ನೀವು 4-5 ಸಾರಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತೇವೆ. ನಾವೀಗ 2 ಸಾರಿ ಕೊಡಕ್ಕೆ ಹೇಳ್ತೇವೆ, ಸ್ವಲ್ಪ ಪ್ರಮಾಣದಲ್ಲಿ 100 ಗ್ರಾಮ್ ಅಷ್ಟು 4-5 ಸಾರಿ ಕೊಟ್ಟರೆ ಮೆಣಸು ತುಂಬ ಚೆನ್ನಾಗಾಗುತ್ತೆ. ಸಿಂಪಡಣೆಯನ್ನು ಸುದ 3-4 ಸಾರಿ ಮಾಡ್ಲಿಕ್ಕಾದ್ರೆ ಅದೇ ಥರ ಯಾವಾಗುತ್ತೆ ಅಂದರೆ, ನಮ್ಮ ಸಂಸ್ಥೆಯ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದೆ, ಬೇಗ ನೆರಳನ್ನು ತೆಗೀರಿ, ಬೇಗ ನೀರನ್ನು ಕೊಡಿ, ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಇದನ್ನೆಲ್ಲ ಮಾಡ್ಬೋದು, ಅದರಿಂದ ಆದಾಯನೂ ಬರುತ್ತೆ. ಸೊ ಯಾವಾಗ ನಾವು ನೆರಳನ್ನು ತೆಗೆಯೋದು ನಿಧಾನ ಮಾಡ್ತೇವೆ, ನೀರನ್ನು ಕೊಡೋದಿಲ್ಲ, ಆವಾಗ ಮಳೆ ಆಧಾರಿತ ಬೆಳೆ ಆದಾಗ ಬೆಳೆ ಬಂದಂಗೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಬಟ್ ಮೊದಲೇ ಹೂವು ಬರೆಸಿ ಕಾಯಿ ಕಟ್ಕೊಂಡು ಅನಂತರ ಖರ್ಚು ಮಾಡಿದರೆ ಒಳ್ಳೆ ಇಳುವರಿನೂ ಆಗುತ್ತೆ, ದುಡ್ಡು ಬರುತ್ತೆ. ಅಂದರೆ ಇಷ್ಟೆಲ್ಲ ಮಳೆ ಬಂದ ಮೇಲೂ ನೀರು ಕೊಡಬೇಕಾಗತ್ತೆ ಬಳ್ಳಿಗೆ? ಯಾಕೆಂದರೆ ಮೆಣಸು ಒಂದು ಹೂವು ಬರಬೇಕು ಅಂತ ಹೇಳಿದರೆ ಮಾರ್ಚಲ್ಲಿ ಒಣಗಬೇಕು, ಸ್ವಲ್ಪ ಬಾಡಬೇಕು. ಸೊ ಅದಕ್ಕೆ ಅವಾಗ ಫೆಬ್ರವರಿಯಲ್ಲಿ ನೆರಳು ತೆಗಿಬೇಕು. ಈ ವರ್ಷ ಯಾರು ಫೆಬ್ರವರಿಯಲ್ಲಿ ನೆರಳು ತೆಗೆದಿದ್ದಾರೆ ಅವ್ರ ತೋಟದಲ್ಲಿ ಉತ್ತಮವಾದ ಇಳುವರಿ ಇದೆ. ಆಮೇಲೆ ನೀರು ಕೊಡಬೇಕಾಗುತ್ತೆ. ಮಾರ್ಚಲ್ಲಿ ನೀರು ಕೊಡಲಿಕ್ಕೆ ಶುರು ಮಾಡಿದ್ದಾರೆ, ಏಪ್ರಿಲಿಂದ ಮಳೆನೂ ಶುರುವಾಗಿದೆ. ಕೆಲವರು ಏನು ಮಾಡಿದರು, ಏಪ್ರಿಲಲ್ಲಿ ನೆರಳು ತೆಗಿಯೋಕೆ ಹೋದರು, ಮೋಡನೂ ಬಂದುಬಿಡ್ತು, ನೀರು ಕೊಡೋದಕ್ಕೆ ಮೊದಲೇ ಮಳೆನೂ ಬಂದುಬಿಡ್ತು. ಸೊ ಅಲ್ಲಿ ರಿಸಲ್ಟ್ಸ್ ಕಾಣ್ತಾ ಇಲ್ಲ. ಮುಂಗಾರು ಮಳೆ ನಂತರ ನಾವು ಮುಂಗಾರು ಮಳೆ ನಂತರ ಒಳ್ಳೆ ಕ್ರಾಪ್ ಇದ್ರೆ, ಸೊ ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ಕ್ರಾಪ್ ಇದ್ದು ಮಳೆ ಏನಾದ್ರು ಬರಲಿಲ್ಲ, ಒಂದು 15 ದಿನಕ್ಕೆ ಒಂದು ತಿಂಗಳು ಒಂದು ಮಳೆ ಬಂದ್ರೆ ಸಾಕಾಗುತ್ತೆ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಉತ್ತಮವಾಗಿ ಕ್ರಾಪ್ ಇರುವಂತಹ ಗಿಡಗಳಿಗೆ ನವೆಂಬರ್ ಡಿಸೆಂಬರ್ ನಲ್ಲಿ ನೀರು ಕೊಡಬೇಕಾಗುತ್ತೆ. ಕಡಿಮೆ ಆಗಿರುತ್ತೆ ಮಳೆ ಕಡಿಮೆ ಆಗಿರುತ್ತೆ. ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿ ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಬಂದು 20 ದಿನ ಇದೆ. ಸೊ ನೀವು 20 ದಿನದ ಮೇಲೆ ನೀರು ಕೊಡಲಿಲ್ಲ ಅಂತ ಹೇಳಿದರೆ ಅದು ಮಾಯಿಶ್ಚರ್ ಕಡಿಮೆ ಆಗಿಬಿಟ್ಟು ಗಿಡ ಒಣಗ್ಲಿಕ್ಕೆ ಶುರುವಾಗುತ್ತೆ. ಹೆವಿ ಕ್ರಾಪ್ ಇದ್ದಾಗ ಏನಾಗುತ್ತೆ, ಅದು ಫುಡ್ ಸಪ್ಲೈನೇ ಪ್ರಾಬ್ಲಮ್ ಆಗಿ ಕೊತ್ತುಗಳು ಬೆಳಿಲಿಕ್ಕೆ ಶುರುವಾಗುತ್ತೆ. ಇರೋ ಕೊತ್ತುಗಳು ಚೆನ್ನಾಗಿರೋ ಕೊತ್ತು ಅಷ್ಟೊಂದು ತೇವಾಂಶ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಹಾಂ, ಅದು ಮಳೆಗಾಲದಲ್ಲಿ ಮಳೆ ಕಡಿಮೆ ಆದ್ರೂ ಕೊತ್ತು ಬೀಳುತ್ತೆ. ಅವಾಗಲೂ ಸ್ವಲ್ಪ ತೇವಾಂಶದ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ಅವಾಗ ಪ್ರಮಾಣ ಕಡಿಮೆ ಆಗಿಬಿಟ್ಟು ಇರೋದನ್ನ ತಡ್ಕೊಳ್ಳಿಕ್ಕೆ ಸಪ್ಲೈ ಇರೋದಿಲ್ಲ. ಸೊ ಅದರಿಂದ ನೀರನ್ನ ಡಿಸೆಂಬರ್ನಲ್ಲಿ ಕೊಡಿಸ್ತಾ ಇದ್ದಾವೆ. ಅಂದ್ರೆ ಒಳ್ಳೆ ಕ್ರಾಪ್ ಇದ್ರೆ, ಕ್ರಾಪ್ ಕಡಿಮೆ ಇರೋರಿಗೆ ಏನು ಬೇಕಾಗಿರಲ್ಲ. ಸೊ ಮೀಡಿಯಂ ಕ್ರಾಪ್ ಇದ್ದಕ್ಕೆ ಬೇಕಾಗಲ್ಲ. ಒಳ್ಳೆ ಕ್ರಾಪ್ ಅಂದ್ರೆ ಒಂದು ಗಿಡದಲ್ಲಿ 3 ಕೆಜಿಯಿಂದ 15 ಕೆಜಿ ಮೆಣಸನ್ನ ಕುಯ್ಬೋದು. ಸೊ 1 ಕೆಜಿ 2 ಕೆಜಿ ಮೆಣಸು ಕುಯ್ಯೋರಿಗೆ ಏನೂ ಆಗಲ್ಲ. 3-4 ಕೆಜಿಯಿಂದ ಮೇಲೆ ಒಣಮೆಣಸನ್ನ ಕುಯ್ಯೋಂಥ ತೋಟಗಳಿದ್ದಾವೆ, ಅಂಥ ತೋಟಗಳಲ್ಲಿ ಇದನ್ನೆಲ್ಲ ಮಾಡಬೇಕಾಗತ್ತೆ. ಮಾಡ್ತಿದ್ದಾರೆ ಅಂದರೆ ನೋಡ್ಕೊಂಡು ಮಾಡ್ತಾರೆ. ಮೋಸ್ಟ್ಲಿ ಇವರೆಲ್ಲ 5 ಕೆಜಿ 6 ಕೆಜಿ ಕುಯ್ಯೋರೆಲ್ಲ ತೋಟದಲ್ಲೇ ನಿಂತ್ಕೊಂಡು ದಿನ ನೋಡ್ತಿರ್ತಾರೆ. ಸೊ ಅದಕ್ಕೆ ನೀರು ಬೇಕು ಅಂದರೆ ನೀರು ಕೊಡ್ತಾರೆ. ಮೈಕ್ರೋ ನ್ಯೂಟ್ರಿಯಂಟ್ ಬೇಕು ಅಂದರೆ ಅವಾಗಲೂ ಹೊಡಿತಾರೆ. ಯಾಕೆ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಕೊಡಲಿಲ್ಲ ಅಂದ್ರೂ ಅಂದ ಒಳ್ಳೆ ಕ್ರಾಪ್ ಇರೋದು ಬಿದ್ದೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಪೋಲಿಯೋ ನ್ಯೂಟ್ರಿಷನ್ಗೆ ಹೋಗ್ತಾರೆ. ಸೊ ಅವಾಗ ಮಾಡಿ ಒಳ್ಳೊಳ್ಳೆ ದುಡ್ಡನ್ನು ದುಡಿದಿರೋ ರೈತರು ಇದ್ದಾರೆ ನೋಡಿಕೊಂಡು. ಅದೇನು ಅಷ್ಟು ದೊಡ್ಡ ಖರ್ಚೇನಾಗೋದಿಲ್ಲ, ಬಟ್ ಅದು ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ಅವ್ರಿಗೆ ಒಂದೊಂದು 5 ಕೆಜಿ ಎಲ್ಲ ಒಂದು ಗಿಡದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒಳ್ಳೆ ಆದಾಯ ಆಗುತ್ತೆ. ಸೊ ಇವತ್ತಿರೋ ರೇಟಿಗೆ ನೋಡಿದರೆ ಎಷ್ಟೇ ಖರ್ಚು ಮಾಡಿದ್ರು ಅಷ್ಟೇನು ಖರ್ಚಾಗಲ್ಲ. ಸೊ ಆದ್ದರಿಂದ ಅದನ್ನು ಮಾಡ್ತಾರೆ. ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಸಿಂಪಡಣೆ, ಎರಡನೇದು ಕೊಳೆ ನಿಯಂತ್ರಣ. ತುಂಬಾ ಕಡೆ ಬಂದಿದೆ ಈ ವರ್ಷ, ಯಾಕೆಂದ್ರೆ ಮಳೆ ಜಾಸ್ತಿನೂ ಆಯ್ತು, ಮಳೆನೂ ಏನು ಸಿಂಪಡಣೆ ಮಾಡ್ಲಿಕ್ಕೂ ಜನಕ್ಕೆ ಆಗ್ಲಿಲ್ಲ. ಇಮ್ಮಿಡಿಯೇಟ್ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ ಒಂದು ಕೆಮಿಕಲ್ ಇದೆ, ಸೊ ಅದನ್ನ ಸಿಂಪಡಣೆ ಮಾಡಬೇಕು. ಸೊ ಅದು ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ 1.2 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಅಥವಾ ಒಂದು 2 ಗ್ರಾಮ್ ಒಳಗೆ ಹಾಕ್ಕೊಂಡು ಒಂದು ಲೀಟರ್ಗೆ ಒಂದು 250 ಗ್ರಾಮ್ ಅಷ್ಟು ಅಥವಾ 300 ಗ್ರಾಮ್ ಅಷ್ಟು ಹಾಕಿ ಒಂದು ಬ್ಯಾರಲ್ಗೆ ಅದು ಸಿಂಪಡಣೆ ಮಾಡಬೇಕು. ಚೆನ್ನಾಗಿ ಎಲ್ಲ ಕೊಳೆ ಬಂದಿರುವಂಥ ಗಿಡಗಳಿಗೆಲ್ಲ ಪಕ್ಕದ ಬೆಳೆಗೂ ಹೊಡಿಬೇಕು, ಮತ್ತು ಅದನ್ನೇ ಒಂದು 2 ಲೀಟ್ರ್ ಬುಡಕ್ಕೆ ಇಡಬೇಕು. ಮತ್ತು ತಕ್ಷಣ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಡ್ರಂಚ್ ಮಾಡಬೇಕು ಬುಡಕ್ಕೆ ಆ ಕೊಳೆ ಬೇರು ಹೋಗದಂಗೆ ನೋಡ್ಕೊಳ್ಳಿಕ್ಕೆ. ಮತ್ತು ಬಿದ್ದಿರೋ ಎಲೆಯೆಲ್ಲನೂ ತೆಗೆದು ಮತ್ತೆ ಒಂದು 10 ದಿನ ಬಿಟ್ಟು ಇನ್ನೊಂದು ಸಾರಿ ಸ್ಪ್ರೇ ಮಾಡಿದ್ರೆ ರೋಗ ನಿಲ್ಲಿಸ್ಬೋದು. ಸೊ ಈಗಾಗಲೇ ಆ ಪರಿಸ್ಥಿತಿಗೆ ಬಂದಿದ್ದಾವೆ, ಇನ್ನೇ ಮಳೆ ಇನ್ನು ಕಡಿಮೆ ಆಗಬೇಕು. ಸೊ ಮೊನ್ನೆ ಬಿಸಿಲು ಬಂತು, ತಿರ್ಗಾ ಮಳೆ ಬರ್ತಾ ಇದೆ. ಸೊ ಅದರಿಂದ ಈಗ ರೋಗ ಬಂದಿದ್ದ ತೋಟಗಳಲ್ಲಿ ತಿರ್ಗಾ ರೋಗ ಹರಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಬಿಸಿಲು ಬಂದ ತಕ್ಷಣ ಯಾರೋ ಸ್ಪ್ರೇ ಮಾಡಿರ್ತಾರೆ, ಒಂದು ಸ್ವಲ್ಪ ರೋಗ ನಿಂತಿರುತ್ತೆ. ಮತ್ತೆ 11 ದಿನದಲ್ಲಿ ತಿರ್ಗಾ ಇನ್ನೊಂದು ವಾರದಲ್ಲಿ ಇನ್ನೊಂದು ಸಾರಿ ಸಿಂಪಡಣೆ ಕೊಡ್ಬೋದು. ಹಾಂ, ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ಬು ಅಂದರೆ 35% ಇದೆ, ಅದಾದರೆ ಒಂದು 100 ಗ್ರಾಮ್ ಪರ್ ಬ್ಯಾರಲ್ಗೆ ಹಾಕ್ಕೊಂಡು ಮಾಡ್ಬೋದು. ಅದೊಂದು ಮಾಡಿ COC ಡ್ರಂಚ್ ಮಾಡ್ಕೊಬೇಕು. ಸೊ ಇವೆರಡು ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ಬೆ ಮೇಜರ್ ಕೆಮಿಕಲ್ಲು, ಅದನ್ನು ಸಿಂಪಡಣೆ ಮಾಡಿದರೆ ಇತ್ತೀಚೆಗೆ ನಾವು ಹೊಸ ಕೆಮಿಕಲ್ಸ್ ಬಗ್ಗೆ ಟ್ರಯಲ್ ಮಾಡ್ತಾ ಇದ್ದೇವೆ. ಸೊ ಅದೇನಾದ್ರು ರಿಸಲ್ಟ್ ಚೆನ್ನಾಗಿ ಬಂದರೆ ಮುಂದೆ ಹೇಳ್ತೇವೆ. ಇದು ಕೊಳೆ ರೋಗದ ನಿರ್ವಹಣೆಗೆ ಈ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹೌದು, ಬಹಳ ಮುಖ್ಯ, ಯಾಕೆಂದರೆ ಈ ವರ್ಷ ಕೊಳೆ ರೋಗವನ್ನು ನಿಯಂತ್ರಣ ಮಾಡೋದೇ ಬಹಳ ಮುಖ್ಯ ಆಗುತ್ತೆ ಮೆಣಸಿನಲ್ಲಿ. ಸೊ ಮತ್ತೆ ಗಿಡಗಳನ್ನು ಜನ ನೆಟ್ಟಿರ್ತಾರೆ, ಸೊ ನೆಟ್ಟಿದ ಗಿಡಗಳನ್ನು ಚೆನ್ನಾಗಿ ನೋಡ್ಕೊಬೇಕು, ಅದು ಬಹಳ ಮುಖ್ಯ ಅಲ್ವಾ, ಎಳೆ ಗಿಡಗಳನ್ನ ನೋಡ್ಕೊಳ್ಳೋದು. ಹೌದು, ಏನೇನು ಮಾಡಬೇಕಾಗತ್ತೆ? ಸೊ ಎಳೆ ಗಿಡಗಳು ಈಗಾಗಲೇ ನೆಟ್ಟಿ ಆಗಿದ್ರೆ ಸೊ ಅವುಗಳನ್ನು ಕಟ್ಕೋಬೇಕು ಮರಕ್ಕೆ, ಆಧಾರ ಮರಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಕೊಡಬೇಕು ಅವು, 1 ಸ್ಪೂನ್ಷ್ಟು 19 ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ 17 15 ಯಾವ್ದಾದ್ರು ಒಂದು ಸ್ಪೂನ್ಷ್ಟು ಕೊಟ್ಟರೆ ಒಳ್ಳೇದಾಗುತ್ತೆ. ಒಂದು ಬಳ್ಳಿಗೆ ಈಗ ಮಳೆ ಇರೋದ್ರಿಂದ ಒಂದು 2-3 ಸಾರಿ ಮಳೆ ಕಾಲದಲ್ಲೇ ಕೊಟ್ಟರೆ ಬೇಗ ಬೆಳ್ಕೊಳ್ಳುತ್ತೆ. ಸೊ ಇಲ್ಲಾಂದರೆ ಪೋಲಿಯರ್ ನ್ಯೂಟ್ರಿಷನ್ ಸ್ಪ್ರೇನು ಮಾಡ್ಬೋದು. ಮತ್ತು ಯಾವುದೇ ಹುಳ ಮತ್ತು ಏನಾದ್ರು ಇದ್ದರೆ ಇನ್ಸೆಕ್ಟಿಸೈಡು ರೆಕಮೆಂಡೇಷನ್ ಇದೆ, ರೋಗರ್ ಇದೆ, ಕ್ವಿನಾಲ್ಪಾಸು ಅಥವಾ ಇಮಿಡೋಕ್ಲೋರೋಪಿಡ್ ಸ್ಪ್ರೇ ಮಾಡಿಕೊಂಡ್ರೆ ಕೀಟ ನಿಯಂತ್ರಣ ಮಾಡ್ಕೊಬೋದು. ತೋಟಗಳಲ್ಲೂ ಕೀಟಗಳು ಕಂಡ್ರೆ ಇಮಿಡೋಕ್ಲೋರೋಪಿಡನ್ನು ಕುಯ್ಯೋದಕ್ಕಿಂತ 2 ತಿಂಗಳು ಹಿಂದೆ ಸ್ಪ್ರೇ ಮಾಡ್ಬೋದು. ಇನ್ನು ಕುಯ್ಯೋಕ್ಕೆ ನಾವು ನವಂಬರ್ ಮೇಲೆ ಹೊಡೆಯೋದು ಅಷ್ಟು ಸಮಂಜಸ ಅಲ್ಲ. ಕಂಡ್ರೆ ಸ್ಪಾಟ್ ಅಪ್ಲಿಕೇಶನ್ ಮಾಡ್ಕೊಬೇಕು. ತೋಟಕ್ಕೆಲ್ಲ ಹೊಡೆಯೋ ಅವಶ್ಯಕತೆ ಏನಿರಲ್ಲ ಈ ಹುಳ ಕೀಟಗಳ ನಿರ್ವಹಣೆಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಕಲ್ಸ್ ಅಂತ ಹೇಳಿದ್ರೆ ಇಮಿಡೋಕ್ಲೋರೋಪಿಡ್. ಸೊ ಅದೊಂದು 0.5 ml/L ಅದನ್ನು ಸಿಂಪಡಣೆ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಸ್ಕೇಲ್ಸ್ ಕಾಣಿಸುತ್ತೆ ಆ ಗಿಡಗಳಿಗೆ, ಅಥವಾ ಡ್ರೈ ಏರಿಯಾದಲ್ಲಿ ಟರ್ಮೈಟ್ ಕಾಣುತ್ತೆ ಅಂದರೆ ಗೆದ್ದಲು ಗೆದ್ದಲು ಕಂಡ್ರೆ ಅದರಲ್ಲಿ ಕ್ಲೋರೋಪೈರಿಪಾಸ್ ಡ್ರಂಚಿಂಗ್ ಅನ್ನು ಮಾಡ್ಕೊಬೇಕು. ಮಿಲ್ಲಿ ಬಾಕ್ಸ್ ಇದ್ರೂ ಕ್ಲೋರೋಪೈರಿಪಾಸ್ ಡ್ರಂಚಿಂಗ್ ಮಾಡ್ಕೊಬೇಕು. ಬುಡದಲ್ಲೇ ಇರ್ತವೆ ಅವು, ಬುಡದಲ್ಲೇ ಇರುತ್ತೆ. ಅದನ್ನು 3 ml/L ಅದನ್ನು ಮಾಡಿಬಿಟ್ಟು ನಿಧಾನ ಕುಯ್ಬೇಕು. ಸುಮ್ಮನೆ ಎರಚ್ಕೊಂಬಂದ್ರೆ ಏನು ಕಂಟ್ರೋಲ್ ಆಗಲ್ಲ. ಅದು ಆ ಬುಡಕ್ಕೆ ನಿಧಾನಕ್ಕೆ ಹುಳನೂ ನೆನಿಬೇಕು. ಅದು ಅದರಲ್ಲಿ ಕೋಟಿಂಗ್ ಇರುತ್ತೆ, ಆ ಕೋಟಿಂಗ್ ಬಿಚ್ಚಲಿಕ್ಕೋಸ್ಕರ ನೆನಿಲಿಕ್ಕೋಸ್ಕರ ಅದನ್ನು ಮಾಡ್ತೇವೆ. ಅದು ನಿಧಾನಕ್ಕೆ ಬುಯ್ದರೆ ಕಂಟ್ರೋಲ್ ಆಗುತ್ತೆ. ಮತ್ತೆ 15 ದಿನ ಬಿಟ್ಕೊಂಡು ತಿರುಗಾ ಒಯ್ಬೇಕು ಆ ಗಿಡಗಳಿಗೆ. ಹಳದಿ ಆಗಿರ್ತವೆ ಮೋಸ್ಟ್ಲಿ ಆ ಗಿಡಗಳು, ಈ ಮಿಲಿಬಾಕ್ಸ್ ಬಂದಿರೋ ಗಿಡಗಳು, ಸ್ಕೇಲ್ ಬಂದಿರೋ ಗಿಡಗಳು ಹಳದಿ ಇರ್ತವೆ, ಕಾಣುತ್ತೆ ದೂರಕ್ಕೆ. ಸೊ ಅಂಥ ಗಿಡಗಳಿಗೆ ನಾವು ಆ ಥರ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಚರಂಡಿಯನ್ನು ಕ್ಲೀನ್ ಮಾಡ್ಕೊಬೇಕು, ಬಸಿಗಾಲುಗಳನ್ನು ಕ್ಲೀನ್ ಮಾಡ್ಕೊಬೇಕು. ಯಾಕೆಂದ್ರೆ ಹೇಳಿದ್ರೆ ಈ ವರ್ಷ ಜಾಸ್ತಿ ಮಳೆ ಆಗಿರೋದ್ರಿಂದ ಎಲ್ಲ ಮುಚ್ಚೋಗಿರ್ತಾವೆ. ಸೊ ಅದು ಮುಚ್ಚೋದ್ರೂ ಅದು ಬಸಿಗಳನ್ನು ಕ್ಲೀನ್ ಮಾಡಿದರೆ ಒಂದು ಸ್ವಲ್ಪ ಏರಿಯೇಷನ್ ಆಗಿ ಗಿಡಗಳಿಗೆ ಒಂದು ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಬೇರೆ ರೂಟ್ ಆಕ್ಟಿವಿಟಿ ಜಾಸ್ತಿ ಆಗಿ ಚೆನ್ನಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಪೊಳ್ಳು ಬಿಟ್ಲು ಅಂತಾರಲ್ಲ, ಅದೇನಾದರೂ ಕಂಡುಬರೋ ಸಾಧ್ಯತೆ ಇರುತ್ತಾ? ಹೈ ಎಲಿವೇಶನ್ ಅಂದರೆ ಬೆಟ್ಟ ಪ್ರದೇಶದಲ್ಲಿ ಪೊಳ್ಳು ಬಿಟ್ಲು ಕಾಣಿಸ್ತಾ ಇದೆ. ಅದಕ್ಕೆ ನಾರ್ಮಲಿ ಏನು ಅಂದರೆ ಈಗ ಕಾಯಿ ದಪ್ಪ ಆಗೋ ಸಮಯದಲ್ಲಿ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಕೊಬೇಕು. ಇತ್ತೀಚೆಗೆ ನಮ್ಮಲ್ಲಿ ಈಗ ರೋಗರು ಅಥವಾ ಕ್ವಿನಾಲ್ಪಾಸ್ ಅಂತ ರೆಕಮೆಂಡ್ ಮಾಡಿದ್ದಾರೆ. ಹೊಸ ಕೆಮಿಕಲ್ಸನ್ನು ಸುದ ಮುಂದೆ ರೆಕಮೆಂಡ್ ಮಾಡ್ತಿದ್ದಾರೆ. ಪಿಪ್ರೋನಿಲ್ಲ ಆ ಥರ ಕೆಮಿಕಲ್ ರೆಕಮೆಂಡೇಷನ್ ಬರ್ತಾ ಇದೆ. ಅದನ್ನು ಹೊಡ್ಕೊಂಡ್ರೆ ಬಿಟ್ಟು ನಮ್ಮಲ್ಲಿ ಅಷ್ಟೇನು ಕಾಣ್ತಾ ಇಲ್ಲ. ಅಲ್ಲಲ್ಲಿ ಯಾರು ಏನು ಮಾಡಲ್ಲ ಆ ತೋಟದಲ್ಲಿ ಕಾಣ್ತಿದೆ. ಸೊ ಎಲ್ಲಿ ಇವನು ಬೋಡೋ ಹೊಡಿತಾರೆ ಆ ತೋಟದಲ್ಲಿ ಏನು ಪುಲ್ಲು ಬಿಟ್ಲೆಲ್ಲ ಕಡಿಮೆ. ಸೊ ಕೆಲವು ತೋಟಗಳಲ್ಲಿ ಮಾತ್ರ ಕಾಣ್ತಾ ಇದೆ, ಅದನ್ನು ಮಾಡ್ಕೊಬೋದು. ಮತ್ತೆ ಕೆಲವು ತೋಟಗಳಲ್ಲಿ ದಾಟ್ಕಾಳು ಸಮಸ್ಯೆಯನ್ನು ಕೂಡ ಇದೆ ಅಂತಂದ್ರೆ ಈ ಹಂತದಲ್ಲಿ ಏನು ಮಾಡೋಕ್ಕಾಗಲ್ಲ? ಅದು ಇಲ್ಲ, ದಾಟ್ಕಾಳ ಸಮಸ್ಯೆಯಿಂದ ನಾವು ಸರಿ ಮಾಡ್ಲಿಕ್ಕೆ ಈಗ ಆಗುದಿಲ್ಲ. ಯಾಕೆಂದ್ರೆ ಅದಕ್ಕೆ ಆರಂಭದಲ್ಲೇ ಮಾಡಿ ಜೂನ್ ಒಳಗೇನೆ ಹೂವು ಬರೆಸಿದ್ರೆ ದಾಟ್ಕಾಳುಗಳು ಬರೋದು ಕಡಿಮೆ. ಸೊ ಈಗ ದಾಟ್ಕಾಳಿದ್ರೂ ಕಾಳು ದಪ್ಪ ಆಗುತ್ತೆ, ಸಾಕಷ್ಟು ಸ್ಥಳಾವಕಾಶ ಇರುತ್ತೆ, ಸ್ಥಳಾವಕಾಶ ಇರುತ್ತೆ, ದಪ್ಪ ಆಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಕೊಡೋದ್ರಿಂದ ಅದನ್ನು ತೂಕ ಜಾಸ್ತಿ ಮಾಡ್ಕೊಬೋದು. ಸೊ ಕೊತ್ತುಗಳಿದ್ರೆ ಇಳುವರಿ ಬರುತ್ತೆ ಅಂದಂಗೆ. ಕೊತ್ತಿರುತ್ತೆ, ಒಂದು 20-30 ಕಾಳಿರುತ್ತೆ, ನೀವು ಅದಕ್ಕೆ ಒಳ್ಳೆ ಸ್ಪ್ರೇಗಳೆಲ್ಲ ಮಾಡಿದ್ರೆ ತೂಕ ಜಾಸ್ತಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಯೋಚನೆ ಮಾಡಿಬಿಟ್ಟು ಒಟ್ಟು ಗಿಡ ಒಂದು ಚೆನ್ನಾಗಿ ನೋಡ್ಕೋಬೇಕು, ಏನು ಕ್ರಾಪ್ ಬರಲ್ಲ ಅಂತ ಹೇಳಿ ನೋಡ್ಕೊಳ್ಳೋದು ಬಿಟ್ಬಿಟ್ರೆ ಬರೋ ವರ್ಷಕ್ಕೂ ಕಷ್ಟ ಆಗುತ್ತೆ. ಮತ್ತು ಈ ವರ್ಷದ ಸಮಸ್ಯೆ ಏನಾಯ್ತು ಅಂತ ಹೇಳಿದರೆ 60-70 ದಿನ ಬಿಸಿಲೇ ಇಲ್ಲ. ಅದು ಹೌದು, ಅದರಿಂದ ಬೆಳೆ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಇದಾಯ್ತು. ಬಿಸಿಲು ಬಂದಿದ್ದಕ್ಕಿಂತ ಹೆಚ್ಚು ಕಾಲ ಮೋಡ ಮುಸುಕಿದ ವಾತಾವರಣ, ಮಳೆನೇ ಇತ್ತು. ಆ ಪ್ರಾಬ್ಲಮ್ ಇಂದ ಅದು ತುಂಬಾ ಕ್ರಾಪ್ ಎಲ್ಲ ತೋಟಗಳಲ್ಲಿ ಕಾಣ್ತಾನೆ ಇಲ್ಲ, ಇಮೇಲ್ ಕಾಣಬಹುದು. ಬಟ್ ಕೊತ್ತು ಎಲ್ಲ ಕಡೆ ಬಿದ್ದಿಲ್ಲ, ಕೆಲವು ಕಡೆ ಬಿದ್ದಿದೆ. ಬಟ್ ಕೆಲವು ತೋಟಗಳಲ್ಲಿ ಕೊತ್ತಿದೆ, ಸೊ ದಾಟ್ಕಾಳಾಗತ್ತೆ ಬಟ್ ಕ್ರಾಪ್ ಆಗತ್ತೆ. ಬಟ್ ನನ್ನ ಪ್ರಕಾರ ಬಿಸಿಲೇ ಸಿಗ್ಲಿಲ್ಲ. ಬಿಸಿಲು ಚೆನ್ನಾಗಿದ್ರೆ ಈ ವರ್ಷ ಬೇಗ ಮಳೆನೂ ಬಂದಿತ್ತು, ಒಳ್ಳೆ ಕ್ರಾಪ್ ಆಗಬೇಕಿತ್ತು. ನಿರೀಕ್ಷೆ ಪ್ರಕಾರ ಬೇಗ ಮಳೆ ಬಂತು. ಸೊ ಬೇಗ ಮಳೆ ಬಂದ್ರಿಂದ ಕ್ರಾಪ್ ಆಗಬೇಕಿತ್ತು. ಬಟ್ ಏನಾಯ್ತು ಅಂದರೆ ಕಂಟಿನ್ಯೂಸ್ ಮಳೆ ಆಗಿ ಬಿಸಿಲು ಕಡಿಮೆ ಆಗಿಬಿಡ್ತು, ಸೊ ಮಳೆ ಬಿಡಲೇ ಇಲ್ಲ. ಅದರಿಂದ ಇದು ಮತ್ತೆ ನಿಧಾನ ಸೊರಗು ರೋಗ ಏನಾದರೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಈ ಮಳೆ ಕಡಿಮೆ ಆದ ಸಂದರ್ಭದಲ್ಲಿ? ಮಳೆ ಕಡಿಮೆ ಆದಮೇಲೆ ಹಳದಿ ರೋಗ ಕಾಣಿಸ್ಕೊಳ್ಳುತ್ತೆ, ಸಾಧ್ಯತೆ ಇದೆ ಇರುತ್ತೆ. ಇದೆ ಇದೆ ಇದೆ, ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂತ ಹೇಳಿದರೆ ಆಗಲೇ 60-70 ದಿನ ಭೂಮಿ ವೆಟ್ನೆಸ್ ಅಲ್ಲಿದೆ, ಬೇರು ತೊಂದರೆ ಆಗಿರುತ್ತೆ. ಅಂದರೆ ಪೋಷಕಾಂಶಗಳು ಇಲ್ಲದಲ್ಲಿ ಸೊರಗಿರ್ತಾವೆ. ಹಾಂ, ಅದು ಒಂದು. ಮತ್ತು ಈ ಬೇರುಗಳು ತುದಿಗಳು ಕೊಳತೋಗ್ತವೆ, ಗಾಯ ಆಗಿರುತ್ತೆ ಮಾಯಿಶ್ಚರಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ ಗಿಡಗಳು ಹಳದಿ ಆಗ್ತವೆ. ಅದರಿಂದ ಏನು ಮಾಡಬೇಕಂತ ಹೇಳಿದರೆ ನಾನು ಆಗಲೇ ಹೇಳಿದಂಗೆ ಚರಂಡಿ ಮಾಡ್ಕೊಬೇಕು, ಕಾಪರ್ ಆಕ್ಸೈಡ್ ಕ್ಲೋರೈಡ್ ಡ್ರೆಂಚ್ ಮಾಡ್ಕೊಬೇಕು. ಆನಂತರ ರೆಕಮೆಂಡೆಡ್ ಇನ್ಸೆಕ್ಟಿಸೈಡ್ಗಳನ್ನು, ನೆಮಟಿಸೈಡ್ಸನ್ನು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ನೆಮಟೋಡ್ಸ್ ಇರುತ್ತೆ. ಸೊ ಇತ್ತೀಚೆಗೆ ವೇಲಂ ಪ್ರೈಮ್ ಅಂತ ಒಂದು ಇದೆ, ನೆಮಟಿಸೈಡ್ಸ್ ಇದ್ದಾವೆ. ಸೊ ಗ್ರೀನ್ ಲೇಬಲ್ಡ್ ನೆಮಟಿಸೈಡ್ಸನ್ನು ಅದು ಹಾಕಿದರೆ ಅದನ್ನು ನಾವು ಇದು ಮಾಡ್ಕೊಬೋದು. ಫ್ಲೂರೋಫೈರಾಮ್ ಅಂತೇಳಿ ನೆಮಟಿಸೈಡ್, ಅದನ್ನು ಬಳಸ್ಕೋಬೋದು ಅಂತೇಳಿ. ನಾವು ಕಾಂಪೋಸ್ಟು ಎಲ್ಲ ಕೊಡ್ತೀವಲ್ಲ, ಸಾವಯವ ಗೊಬ್ಬರ, ಅಂಥ ಸಂದರ್ಭದಲ್ಲಿ ಜೈವಿಕ ನಿಯಂತ್ರಕಗಳನ್ನು ಏನಾದರೂ ಬಳಸ್ಕೋಬೋದಾ? ಬಯೋ ಏಜೆಂಟ್ಸ್ ಅಂತೀವಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಎಲ್ಲ ಡ್ರೆಂಚ್ ಮಾಡಿ ಒಂದು 15 ದಿನ ಆದಮೇಲೆ ನಾವು ಬೇಕಿದ್ರೆ ಕಾಂಪೋಸ್ಟನ್ನು ಕೊಡ್ಬೋದು. ಅಂದರೆ ಟುವರ್ಡ್ಸ್ ಮಳೆ ಕಡಿಮೆ ಆಗ್ತಾ ಇದೆ ಅಂದಾಗ ನಾವು ಕಾಂಪೋಸ್ಟ್ ಕೊಟ್ಟು ಅರ್ಥಿಂಗಪ್ಪ ಎಲ್ಲ ಮಾಡೋಕ್ಕೆ ವ್ಯವಸ್ಥೆ ಇದ್ದಾಗ ಕಾಂಪೋಸ್ಟಿಗೆ ದಿ ಟ್ರೈಕೋಡರ್ಮ ಕೊಡ್ಬೋದು, ವ್ಯಾಯಾಮ ಅನ್ನು ಕೊಡ್ಬೋದು, ಪಚೋನಿಯಾ ಕೊಡ್ಬೋದು. ಅದು ನೀಮ್ ಕೇಕ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೊಟ್ಬಿಟ್ಟು ಕಾಂಪೋಸ್ಟ್ ಜೊತೆ ಹಾಕ್ಬಿಟ್ಟು ಆನಂತರ ಅದನ್ನು ಮಣ್ಣಿನಿಂದ ಮುಚ್ಚಿದರೆ ಅದು ಭೂಮಿಯಲ್ಲಿ ಉಳ್ಕೊಳ್ಳುತ್ತೆ. ಭೂಮಿಯಲ್ಲಿ ಮಲ್ಟಿಪ್ಲೈ ಮಾಡಿ ಆ ಗಿಡಗಳಿಗೆ ಒಂದು ಸ್ವಲ್ಪ ಬೇರುಗಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಚೇತನ ಕೊಟ್ಟಂಗೆ ಆಗುತ್ತೆ, ಮತ್ತು ಚೆನ್ನಾಗುತ್ತೆ. ಆನಂತರ ಸಿಒಸಿ ಮಾಡಬಾರ್ದು ಅಷ್ಟೇ. ಜೈವಿಕ ನಿಯಂತ್ರಕ ಬಳಸಿದ ಮೇಲೆ ಸಿಒಸಿ ರಾಸಾಯನಿಕಗಳನ್ನ ಬಳಸಬಾರ್ದು, ಅಥವಾ ನಾವು ಅದನ್ನು ಬೆಳೆಸೋದೆ ಬೇಡ ಇದು ಅಂತ ಹೇಳಿದ್ರೆ ಕೆಲವು ಟೈಮಲ್ಲಿ ರೋಗ ನಿಲ್ತಾ ಇಲ್ಲ. ಅದರಿಂದ ಕೆಮಿಕಲ್ ಏನು ಬೇಸಿದೆ ಅದನ್ನು ಬೇಗ ಮಾಡಿಬಿಟ್ಟು ಆನಂತರ ಕೊನೆ ಭಾಗದಲ್ಲಿ ನಾವು ಜೈವಿಕ ನಿಯಂತ್ರಣ ಮಾಡಿಕೊಂಡು ಕಾಂಪೋಸ್ಟ್ ಜೊತೆ ಕೊಡಬೇಕು, ಕೊಟ್ಟು ಮುಚ್ಚಬೇಕು ಅವನ್ನೆಲ್ಲ, ಮುಚ್ಚಬೇಕು ಮಣ್ಣು ಅಥವಾ ತರಗಿನಿಂದ ಮುಚ್ಚಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮೇಲೆ ಹಾಕಿದರೆ ಗಾಳಿಗೆ ಅಥವಾ ಬೆಳಕಿಗೆ ಅದನ್ನು ಸತ್ತೋಗ್ಬಿಡುತ್ತೆ. ಸೊ ಆದಷ್ಟು ಭೂಮಿಗೆ ಸೇರಿಸ್ಬೇಕು ಅದನ್ನೆಲ್ಲ. ಈಗ ಜೈವಿಕ ನಿಯಂತ್ರಣಗಳಿಂದ ನಮಗೆ ಹೆಲ್ಪ್ ಆಗಬೇಕು ಅಂದರೆ ಹೇಳಿದ್ರೆ ಭೂಮಿಗೆ ಇನ್ಕಾರ್ಪೊರೇಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ಕಾರ್ಮಿಕರು ಅದನ್ನು ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡ್ತಾರೆ, ಅದು ಭೂಮಿಗೆ ಸೇರಿಸೋದು ಕಡಿಮೆ ಆಗಿದೆ. ಬಟ್ ಬೆಳೆಸ್ಬೇಕು, ಮಣ್ಣಲ್ಲಿ ಬೆಳೆಸಿದಷ್ಟು ಈಗ ಉತ್ತಮವಾಗಿ ಮೆಣಸನ್ನು ಬೆಳೆಯೋರೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಒಳ್ಳೆ ಆದಾಯನೂ ಬರ್ತಾ ಇದೆ, ಮತ್ತು ಹಂಗೇನೆ ಅವರು ಜನಗಳನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ರೈತರು ಹತ್ರ ಮಾಡಿದರೆ ಅಟ್ಲೀಸ್ಟ್ ತೋಟಗಳು ಚೆನ್ನಾಗಿ ಕಾಣ್ತವೆ. ಮತ್ತು ಈ ಮಳೆ ಕಡಿಮೆ ಆದಂಗೆ ತೇವಾಂಶದ ಕೊರತೆ ಕೂಡ ಸಂಭವ ಆಗೋ ಸಾಧ್ಯತೆ ಇರುತ್ತೆ, ಅದರಿಂದ ತೇವಾಂಶದ ಸಂರಕ್ಷಣೆ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಈ ಎಲ್ಲ ಕೆಲಸಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಅರ್ಥಿಂಗಪ್ಪು ಮಲ್ಚಿಂಗು ಇವು ಸಮ್ಮರ್ಗೆ ನಾವು ಹೋಗ್ತಾ ಇರೋದ್ರಿಂದ ಅದನ್ನು ಮಾಡೋದ್ರಿಂದ ಗಿಡನೂ ಚೆನ್ನಾಗಾಗುತ್ತೆ, ಮತ್ತು ಹೊಸ ಹೊಸ ಗಿಡಗಳು ನೆಟ್ಟಿರೋ ಗಿಡಗಳು ಚೆನ್ನಾಗಿ ಬೆಳ್ಕೊಳ್ತವೆ. ಈಗ ನಾನು ಕೆಲವು ರೈತರಿಗೆ ಹೇಳಿದ್ದೇನೆ, ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ತಾನೆ ಇರಿ ನೆಟ್ಟಂಥ ಗಿಡಗಳಿಗೆ, ಆವಾಗ ನೀವು ಕಾಫಿ ಕೆಳಗೆ ಅವು ಇಂದ ಮೇಲೆ ಬರೋ ಗಂಟ ನೀವೇ ನೋಡ್ಕೊಬೇಕು ಅದನ್ನ ಅಂತ. ನೀವೇನೋ ನೆಟ್ಬಿಟ್ಟು ಏನಾದರೂ ಅದನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ಅದು ಕಾಫಿಯಿಂದ ಮೇಲೆ ಬರೋದೇ ಇಲ್ಲ, ಬರೋ ವರ್ಷ ತಿರುಗಿ ಅಲ್ಲೇ ನೆಡ್ತೀರ ಹೋಗಿ. ಸೊ ಅದರಿಂದ ಅದು ನೆಟ್ ಮೇಲೆ ಹೋಗಿ ಒಂದು ಸ್ವಲ್ಪ ಆದರೂ ನ್ಯೂಟ್ರಿಷನನ್ನು ಕೊಟ್ಟು, ಈಗ ಪೋಲಿಯರ್ ನ್ಯೂಟ್ರಿಷನ್ ಬಂದಿದೆ, ಎನ್ ಪಿ ಕೆ ಮಿಕ್ಸರ್ಸ್ ಬಂದಿದೆ, ಜಾಸ್ತಿ ಕೊಡಬೇಡಿ, ಸ್ವಲ್ಪ ಸ್ವಲ್ಪ ಆದರೂ ಅದನ್ನು ಪ್ರತಿ ತಿಂಗಳು ಹೋಗಿ ನೋಡಿದರೆ ನಿಮ್ಮಲ್ಲಿ 500 ಗಿಡ ನೆಟ್ಟಿದ್ರೆ ಒಂದು ಅಟ್ಲಿ 2 ಎಕರೆ ತೋಟ ಮಾಡ್ದಂಗೆ ಆಗುತ್ತೆ. ನಮ್ಮ ಕೊಡಗಿನಲ್ಲಿ 500 ಗಿಡ ಅಂದರೆ ಆಲ್ಮೋಸ್ಟ್ ಒಂದು 3-4 ಎಕರೆ ಜಾಗದಲ್ಲಿ ಹಾಕಿರ್ತೀರ. ಸೊ ಅಷ್ಟು ತೋಟ ಬಂದರು ಅಂದರೆ ಅಂದರೆ ಕಾಫಿಗಳಿಗೆ ಒಂದು 100-150 ಗಿಡ ಮೆಣಸು ಬಂದುಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಬೆಳೆಯ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದವರೆಗೂ ಈ ಮುಂಗಾರು ಮಳೆ ನಂತರ ಕರಿಮೆಣಸು ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಈ ತೋಟಗಳ ನಿರ್ವಹಣೆಗಾಗಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿ ರಂಗ ಪ್ರಸಾರವಾಯಿತು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬಿಳಿ ಕಾಂಡಕೋರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ ಜಿವಿ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,500 ರೂಪಾಯಿ, ಅರಬಿಕಾ ಚೆರಿ 13,800 ರಿಂದ 15,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000ರಿಂದ 16,750 ರೂಪಾಯಿ, ರೋಬಸ್ಟಾ ಚೆರಿ 10,400ರಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೇಳುಗರೆ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಲ್ಲುಗಳ ರಕ್ಷಣೆ ಹಾಗೂ ಆರೋಗ್ಯ ಈ ಕುರಿತು ಡಾಕ್ಟರ್ ಅಕ್ಷತಾ ರೋನ್ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಸಂಜೆ 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಆಂದೋಲನದ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೆಚ್.ಕೆ ಅವರೊಂದಿಗೆ ಸಂದರ್ಶನವಿದೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ: ಗಾಳಿಬೀಡು ಗ್ರಾಮದ ಕೂಚನ ದಿವಂಗತ ಅಯ್ಯಣ್ಣ ಅವರ ಪುತ್ರ ಕಾಳಪ್ಪ ಅವರು ಇಂದು ನಿಧನರಾಗಿದ್ದಾರೆ. 78 ವರ್ಷ ಪ್ರಾಯದ ಮಾಜಿ ಸೈನಿಕ ಹಾಗೂ ಮಾಜಿ ಸೈನಿಕ ಕಲ್ಯಾಣ ಹಾಗೂ ಪುನರ್ವಸತಿ ಇಲಾಖೆಯ ನಿವೃತ್ತ ಸೂಪರಿಂಟೆಂಡೆಂಟ್ ಕೋಚನ ಕಾಳಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ನಡೆಯಲಿದೆ. ಕಾಟಗೇರಿ ಗ್ರಾಮ ತಾಳತ್ಮನೆ ನಿವಾಸಿ ದಿವಂಗತ ಶಿವಣ್ಣ ಅವರ ಮಗ ದೇವಾಯಿರ ಪುಟ್ಟಣ್ಣ ರಾಜು ಅವರು ಇಂದು ನಿಧನರಾಗಿದ್ದಾರೆ. 64 ವರ್ಷ ಪ್ರಾಯದ ದೇವಾಯಿರ ಪುಟ್ಟಣ್ಣ ರಾಜು ಅವರ ಅಂತ್ಯಕ್ರಿಯೆ ನಾಳೆ ತಾಳತ್ಮನೆಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ ಉಪಜಾತಿ ಅರೆಭಾಷೆ ಗೌಡ ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಚೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪಂದ ಕಾಲದಲ್ಲೇ ಆಚರಣೆ ಮಾಡಿಕೊಂಡು ಬರ್ತಿದ್ದ ನಾಡಹಬ್ಬ ದಸರಾ, ಹಂಗೆ ಇಡೀ ಕೊಡಗಿನ ಕಲಾವೈಭವನ ಇಂದು ಪ್ರಪಂಚಕ್ಕೆ ಪರಿಚಯ ಮಾಡುವ ಹಬ್ಬ. ಇದನ್ನ ಅಭಿವೃದ್ಧಿ ಮಾಡುದು ಬೆಳೆಸುದು ನಾಡಿನ ಸಂಸ್ಕೃತಿನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೆ ಎಲ್ಲವೂ ಶ್ರಮಿಸೋಕು ಶ್ರದ್ಧೆಯಿಂದ ಆಚರಣೆಯಲ್ಲಿ ಕೂಡಿಯಾಡೋಕೂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಎಎಸ್ ಪೊನ್ನಣ್ಣ ಅವರು ತಿಳಿಸಿದ್ದು. ಇಂದು ಪೇಟೆನ ಗಾಂಧಿ ಮೈದಾನದಲ್ಲಿ ಮಡಿಕೇರಿ ದಸರಾ ಸಮಿತಿ ಕಡೆಯಿಂದ ನಡೆದ ಜಾನಪದ ದಸರಾಕ್ಕೆ ಚಾಲನೆ ನೀಡಿ ಅವು ಮಾತಾಡ್ದು. ಕೊಡಗಿನ ಸಂಸ್ಕೃತಿ ಪರಂಪರೆ ಹಂಗೆ ಆಚರಣೆಗೆ ತಕ್ಕ ಹಂಗೆ ದಸರಾ ಉತ್ಸವ ಕಾರ್ಯಕ್ರಮದೊಟ್ಟಿಗೆ ಮತ್ತಷ್ಟು ಮೂಡಿಬರಲಿ, ಹಂಗೆ ಇಡೀ ನಾಡಿಗೆ ಸುಖ ಶಾಂತಿ ಸೌಹಾರ್ದತೆ ನೆಲೆಸುವಂತಾಕೂತ ಅವು ಶುಭ ಹಾರೈಸಿದೊ. ಈ ಹೊತ್ತಲ್ಲಿ ವೇದಿಕೆಯಲ್ಲಿ ಎಲ್ಲಾ ಮುಖ್ಯಪಟ್ಟವು ಸಾರ್ವಜನಿಕರು ಕೂಡಿಯಾಡಿದ್ದು. ಮಡಿಕೇರಿ ದಸರಾ ಹಬ್ಬದ ದಶಮಂಟಪಗಳ ಶೋಭಾಯಾತ್ರೆ ಫಲಿತಾಂಶನ ಪಾರದರ್ಶಕ ಆಗಿ ನಡೆಸಿಕೆ ಕೋಟೆ ಗಣಪತಿ ದಸರಾ ದಶಮಂಟಪ ಸಮಿತಿ ಕ್ರಮ ಕೈಗೊಂಡಿದ್ದು ಅಂಕಗಳನ್ನ ಗೌಪ್ಯ ಆಗಿ ಇಸಿಕೆ 10 ಮಂಟಪಗಳ ಹೆಸರಿಗೆ ಸಂಬಂಧಪಟ್ಟಂಗೆ 10 ಲಾಕರ್ ಇದ್ದ ಪೆಟ್ಟಿಗೆ ಮಾದರಿನ ತಯಾರಿ ಮಾಡಿರೋತ ಕೋಟೆ ಗಣಪತಿ ದಸರಾ ದಶಮಂಟಪ ಸಮಿತಿನ ಗೌರವ ಅಧ್ಯಕ್ಷರು ಕುತ್ತು ಮಾಡಿಯೋಳು. ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದ್ದ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಮೀಸಲಾತಿ ಹಂಗೆ ಸರ್ಕಾರದ ಕಾರ್ಯಕ್ರಮ ರೂಪಿಸಿಕೆ ಈ ಸಮೀಕ್ಷೆ ನಡೆಸಲಾದೆ. ಈ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಹಂಗೆ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಎಸ್ ಪೊನ್ನಣ್ಣ ಅವು ಮನವಿ ಮಾಡಿಕೊಂಡಳು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಡೆಯಿಂದ ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆನ ಆಚರಿಸಲಾದೆ. ಇದರ ಅಂಗ ಆಗಿ ವಿಕಲಚೇತನರ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಸಂಸ್ಥೆಗಳಿಗೆ ವಿಶೇಷ ಶಿಕ್ಷಕರಿಗೆ ಮತ್ತೆ ವೈಯಕ್ತಿಕ ಇನಾಮುನ ರಾಜ್ಯ ಮಟ್ಟದಲ್ಲಿ ನೀಡಲಾದೆ. ಈ ಬಗೆಯಲ್ಲಿ 2025 ಸಾಲಿನ ಇನಾಮುನ ನೀಡಿಕೆ ಅರ್ಜಿನಾ ಕರ್ದೊಳೋ ಅರ್ಜಿ ನಮೂನೆನ ಕಚೇರಿಯಿಂದ ಪಡ್ಕನಕ್ಕೆ ತುಂಬಿಸಿದ ಅರ್ಜಿನ ಅಕ್ಟೋಬರ್ 18 ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಮಡಿಕೇರಿ ಇಲ್ಲಿಗೆ ಸಲ್ಲಿಸಕ್ಕೆ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿನ ಸಂಪರ್ಕಿಸುವ ಹಂಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗ ತಿಳಿಸಿಯೋಳು. ರೋಟರಿ ಮಿಸ್ಟಿ ಹಿಲ್ಸ್ ಅವರ ಕಡೆಯಿಂದ ನಾಳೆ ಹೊತ್ತಾರೆ 9 ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ 12 ವರ್ಷದ ಮಕ್ಕಳ ದಸರಾ ನಡೆದದೇತ ಆಯೋಜಕರು ತಿಳಿಸಿಯೋಳು. ಕೊಡಗು ಮಹಿಳಾ ಕಾಫಿ ಜಾಗೃತಿ ಸಂಸ್ಥೆ ಕಡೆಯಿಂದ ಅಕ್ಟೋಬರ್ 1 ಜಿಲ್ಲೆನ ಅಂತಾರಾಷ್ಟೀಯ ಕಾಫಿ ದಿನದ ಬಗೆಯಲ್ಲಿ 4 ದಿನದ ಕಾಫಿ ಹಂಚುವ ಕಾರ್ಬಾರ್ ಮಡಿಕೇರಿ ಸರ್ಕಾರಿ ಆಸ್ಪತ್ರೆ ಹಂಗೆ ಮಾಲ್ದಾರೆಪೇಟೆಯಲ್ಲಿ ಈ ಕಾರ್ಬಾರ್ ನಡೆದಿದೆ. ಹಂಗೆ ಅಕ್ಟೋಬರ್ 4 ಪೊನ್ನಂಪೇಟೆನ ಸಿಐಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ನಡೆದಿದೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ಕಡೆಯಿಂದ 2026-27 ಸಾಲಿನ ಖಾಲಿ ಇದ್ದ 9 ಮತ್ತು 11 ತರಗತಿಗೆ ಪ್ರವೇಶ ಪಡ್ಕಂಬಕ್ಕೆ ಆನ್ಲೈನ್ಲಿ ಅರ್ಜಿನ ಕರೆದೊಳೋ. ಅರ್ಜಿ ಹಾಕಿಕೆ ಅಕ್ಟೋಬರ್ 7 ಮುಟ್ಟ ಅವಕಾಶ ಉಟ್ಟು ಆನ್ಲೈನ್ಲಿ ಅರ್ಜಿ ಸಲ್ಲಿಸಕ್. ಜಾಸ್ತಿ ಮಾಹಿತಿ ಬೇಕಾರೆ ನವೋದಯ ವಿದ್ಯಾಲಯ ಗಾಳಿಬೀಡು ಇಲ್ಲಿಂದ ವಿಷಯ ಪಡ್ಕನಕ್. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಕೂಡ ಹಲ್ಲಿನ ಡಾಕ್ಟರ್ ಇರ್ದುಳೇತ ಪಾಲಿಕ್ಲಿನಿಕ್ನಿಂದ ಮಾಹಿತಿ ಸಿಕ್ಕಿಟ್ಟು. ಇಂದು ವಿರಾಜಪೇಟೆ ಕೊಡವ ಸಮಾಜದ ತ್ರಿವೇಣಿ ಶಾಲಾ ಸಭಾಬಾಡಿಯಲ್ಲಿ ನಡೆದ ಚುನಾವಣೆಯಲ್ಲಿ ಕೊಡವ ಹಾಕಿ ಅಕಾಡೆಮಿಯ ಹೊಸ ಅಧ್ಯಕ್ಷರಾಗಿ ಪಾಂಡಂಡ ಬೋಪ್ಪಣ್ಣನವು ಆಯ್ಕೆಯಾಗೋಳು. ರಕ್ತದಾನಂದ ಇನ್ನೊಬ್ಬರ ಜೀವನ ಉಳಿಸೋಕೂತ ಮಾಜಿ ಮಂತ್ರಿ ಎಂಪಿ ಅಪ್ಪಚ್ಚು ರಂಜನ್ ಅವು ಹೇಳೋಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ